ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 8/3/2025 ಶನಿವಾರದಂದು ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 151000 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಮಾರ್ಚ್ ತಿಂಗಳ 8ರಂದು, ಅಂದರೆ 8/3/2025 ಶನಿವಾರ. ಸಹಾಯವಾಣಿ ಸಂಖ್ಯೆ 151000. ಪ್ರಕಟಣೆ ಕೇಳಿದಿರಿ. ಸಮಾಜ ಕಲ್ಯಾಣ ಇಲಾಖೆಯು ಪರಿಶಿಷ್ಟ ಜಾತಿಯವರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಿದೆ. ಈ ಮೂಲಕ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ನೀಡುವ ನಿಟ್ಟಿನಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗುತ್ತಿದೆ. ಇದರಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ನಿಗದಿತ ಮೊತ್ತದ ಮೂಲಕ ನೀಡಲಾಗುತ್ತಿದೆ. ಅಂತೆಯೇ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗುತ್ತಿದೆ. ಭೋಜನ ವೆಚ್ಚ, ಶುಚಿ ಸಂಭ್ರಮ ಕಿಟ್, ಎಲ್ಲಾ ಸೌಲಭ್ಯವೂ ಇದರಲ್ಲಿ ಒಳಗೊಂಡಿರುತ್ತದೆ. ಇದು ಜಂಟಿ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ದಾವಣಗೆರೆ ಜಿಲ್ಲೆಯ ಪ್ರಕಟಣೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ರೈತ ಬಾಂಧವರೇ, ಇದೀಗ ಸೂರ್ಯಕಾಂತಿ ಬೆಳೆ ನಿರ್ವಹಣೆ ಕುರಿತು ಹೊಸಜೋಗ ಗ್ರಾಮದ ರೈತರಾದ ಎಂಕಿಯ ನಾಯ್ಕ ಇವರೊಂದಿಗಿನ ಸಂದರ್ಶನವನ್ನ ಆಲಿಸೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ವೆಂಕನಾಯಕ್ ಅವರ ಒಂದು ಕೃಷಿ ಅನುಭವ ತಗೊಳ್ಳಕ್ಕೆ ನಾನು ಇಲ್ಲಿ ಬಂದಿರ್ತೇನೆ. ಇದು ಹೊಸ ಜೋಗ ಗ್ರಾಮ, ನ್ಯಾಮತಿ ತಾಲೂಕಾ, ದಾವಣಗೆರೆ ಜಿಲ್ಲೆ. ಈಗ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಸೂರ್ಯಕಾಂತಿ ಬೆಳೆನ ಬೆಳೀತಾ ಇದ್ದಾರೆ. ಇವರು ಈಗ ಎಷ್ಟು ವರ್ಷದಿಂದ ಈ ಬೆಳೆನ ಬೆಳೀತಾ ಇದ್ದಾರೆ, ಇದಕ್ಕೆ ಬರ್ತಕ್ಕಂತ ಖರ್ಚು ಏನು, ಮತ್ತೆ ಇದರಿಂದ ಈ ಬೆಳೆಯಲ್ಲಿ ಏನ್ ಇವರು ಸ್ವಲ್ಪ ಕಷ್ಟ ಅಂತ ಅನುಭವಿಸಿದ್ದಾರೆ ಅಂತ ಅನ್ನೋದನ್ನ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ವೆಂಕಟನಾಯ್ಕ ಅವರೇ. ನಮಸ್ಕಾರ. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಾ? ನಾವು ಸುಮಾರು ಒಂದು 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಬರ್ತಾ ಇದೆ, ಇಳುವರಿ ಪರವಾಗಿಲ್ಲ. ಸೂರ್ಯಕಾಂತಿ ನೀವು ಫಸ್ಟ್ ಹಾಕಿರೋದು ಪರವಾಗಿಲ್ಲ, ನೀರಿಗೆ ಕಡಿಮೆ ಆದ್ರೂ ಹಿಂಗ್ ಬೆಳೆದಿದ್ದೀವಿ. ಬೀಜ ಎಲ್ಲಿ ತಂದಿದ್ರೆ? ನ್ಯಾಮತಿಯಿಂದ ತಂದಿದ್ದೀವಿ ಸರ್. ಇದು ನ್ಯಾಮತಿ ಅಂಗಡಿ ಎಲ್ಲ ಇಲ್ಲ ರೈತ ಸಂಪರ್ಕ ಕೇಂದ್ರ? ರೈತ ಸಂಪರ್ಕ ಕೇಂದ್ರದಲ್ಲಿ ತಂದಿದ್ವಿ. ಅಲ್ಲಿ ಪರವಾಗಿಲ್ಲ, ಇಳುವರಿ ಹಿಂಗ್ ಬಂದಿದೆ. ನೀರಿಗೆ ಕಡಿಮೆ ಇರೋದಕ್ಕಿಂತ ಹಿಂಗೆ ಅದರಲ್ಲೇ ಸ್ವಲ್ಪ ಹೊಡಿತಾವೆ. ಎಷ್ಟು ಎಕರೆ ಹಾಕಿದ್ರಿ? ಎರಡು ಎಕರೆ. ಸೂರ್ಯಕಾಂತಿ ಅಂತೂ ಭಯಂಕರ ಒಳ್ಳೆ ಒಂದು ಬೆಳೆ ಬಂದಿದೆ, ಫಸಲು ಕೂಡ ಚೆನ್ನಾಗಿದೆ, ಯಾವುದೇ ರೋಗ ರುಜಿನಗಳು ಇಲ್ಲ. ಈಗ ಇದು ಬಿತ್ತಬೇಕಾದ್ರೆ ಜಮೀನು ಹೆಂಗ್ ತಯಾರು ಮಾಡಿದಿರಿ, ಮತ್ತೆ ಯಾವ ಒಂದು ಉಪಕರಣ, ಎತ್ತುಗಳಿಂದ ಇಲ್ಲ ಟ್ರ್ಯಾಕ್ಟರ್? ಟ್ರ್ಯಾಕ್ಟರ್ ಇಂದ ಮಾಡಿಸಿದ್ವಿ ಸರ್. ಫಸ್ಟ್ ಫುಲ್ ಓಡಿಸಿದ್ವಿ, ಫುಲ್ ಓಡಿಸಾದ್ಮೇಲೆ ಮತ್ತೆ ಎರ ಓಡಿಸಿದ್ವಿ, ಎರ ಓಡಿಸಾದ್ಮೇಲೆ ಮತ್ತೆ ರೋಡ್ರಿ ಓಡಿಸಿದ್ವಿ, ರೋಡ್ರಿ ಓಡಿಸಿ ಸಾಲು ಓಡಿಸಿ ಬಿತ್ತಿದ್ವಿ ಸರ್. ಬಿತ್ತನೆ ಮಾಡಿದ್ವಿ, ನೀರ್ ಕಡಿಮೆ ಆಯ್ತು, ಆದ್ರಲ್ಲಿ ಅದ್ರಲ್ಲಿ ಸ್ವಲ್ಪ ಸಾಧಾರಣ ಬೆಳೆದಿದ್ದೀವಿ. ಈಗ ಬಿತ್ತನೆ ಮಾಡೋಕ್ಕಿಂತ ಮೊದಲು ಕೂಡ ಜಮೀನು ತೇವಾಂಶ ಇತ್ತ ಜಮೀನಲ್ಲಿ? ಪರವಾಗಿಲ್ಲ, ಸ್ವಲ್ಪ ಇತ್ತು, ಅದ್ರಲ್ಲಿ ಬೆಳೆದ ಅದಕ್ಕೆ ಹಾಕಿದ್ವಿ. ಮತ್ತ ಹಿಂದ್ಗಡೆನೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಇರೋ ನೀರಲ್ಲೇ ಸ್ವಲ್ಪ ಸ್ವಲ್ಪ ನೀರ್ ಇಟ್ಕೊಂತ ಬರ್ಸ್ಕಿದ್ವಿ. ಪರವಾಗಿಲ್ಲ, ಒಂದು ಉತ್ತಮ ಇದೆ. ಎಷ್ಟು ತಿಂಗಳು ಬೆಳೆ ಇದೆ ಇದೀಗ? ಇದೊಂದು 1.5 ತಿಂಗಳು. 2 ತಿಂಗಳು ಬೆಳೆ? 2 ತಿಂಗಳು. ಈಗ ಹೂ ಆಡ್ತಾ ಇದೆ. ಇದಾದ್ಮೇಲೆ ಈಗ ಕಟಾವಿಗೆ ಯಾವಾಗ ಬರುತ್ತೆ? ಇದು ಕಟಾವು ಇನ್ನೊಂದು ತಿಂಗಳು ಬಿಟ್ಟು ಬರುತ್ತೆ ಸರ್. ಇನ್ನೊಂದು ತಿಂಗಳು. 1.5 ತಿಂಗಳು. ಸೂರ್ಯಕಾಂತಿ ಬೆಳೆ ಬೆಳೆಯುವ ಒಂದು ಪ್ರಮೇಯ ಮೊದಲಿನಿಂದ ಇತ್ತ ಅಥವಾ ಇದೇ ಮೊದಲು? ಸರ್ ಮೊದಲು ಸರಿ ಸರ್, ಇದೇ ಮೊದಲು, ಇದೇ ಫಸ್ಟ್ ಮಾಡಿದ್ ನಾವು. ಈ ಒಂದು ಸುತ್ತಮುತ್ತ ಗ್ರಾಮದಲ್ಲಿ ಅಂದ್ರೆ ಹೊಸ ಜೋಗ, ಹಳೆ ಜೋಗ, ಈ ಒಂದು ಪ್ರದೇಶದಲ್ಲಿ ಬೆಳೀತಾರ ಜನರು? ಬೆಳೀತಾರೆ ಸರ್, ಅಲ್ಪ ಸ್ವಲ್ಪ ಬೆಳೀತಾರೆ. ನೀರ್ ಇದ್ದವರು ಚೆನ್ನಾಗಿ ಬೆಳೀತಾರೆ. ನೀರ್ ಕಡಿಮೆ ಐತಲ್ಲ, ನಾವು ಸಾಧಾರಣ ಬೆಳೆದಿದ್ದೀವಿ, ಆದ್ರೂ ಪರವಾಗಿಲ್ಲ. ಚೆನ್ನಾಗಿ ಬಂದಿದೆ ಸೂರ್ಯಕಾಂತಿ. ಹೌದು. ಈಗ ಈ ಒಂದು ಬೆಳೆಯಲ್ಲಿ ಬಿತ್ತನೆ ಹಾಕಿಂತ ಮೊದಲು ಏನೇನು ಅದಕ್ಕೆ ಉಪಚಾರ ಮಾಡಿದ್ರಿ ಬೀಜಕ್ಕೆ? ಉಪಚಾರ ಏನು ಮಾಡಿಲ್ಲ ಸರ್, ತಂದಿದ್ವಿ ಸುಮ್ನೆ ಗೊಬ್ಬರ, ಹಂಗೆ ಗೊಬ್ಬರನು ಹಾಕಿಲ್ಲ, ಬೀಜ ನೆಟ್ಟಿದ್ದು ನೀರ್ ಕೊಟ್ಟಿದ್ದಷ್ಟೇ. ಇದು ಬೀಜನ ಸಾಲ್ ಮಾಡಿ ನೆಟ್ಟಿದ್ರ ಇಲ್ಲ? ಸಾಲ್ ಮಾಡಿ ನೆಟ್ಟಿದ್ವಿ. ಹೆಂಗೆ ಇದು ಬೀಜದಿಂದ ಬೀಜಕ್ಕೆ ಎಷ್ಟು? ಹಿಂಗೊಂದು ಗೇಣಿ ಒಂದೊಂದು ಇಟ್ಟಿವಿ ಸರ್ ಬೀಜ. ಹೌದು. ಮತ್ತೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ರಿ? ಒಂದು ಅದೇ ಐತಲ್ಲ ಸರ್, ಒಂದೂವರೆ ಅಡಿ. ಒಂದೂವರೆ ಅಡಿ, ಒಂದೂವರೆ ಅಡಿ, ಒಂದೂವರೆ ಅಡಿ ಸಾಲಿನಿಂದ ಸಾಲಿಗೆ. ಎಷ್ಟು ಬೀಜ ಬೇಕಾಗಿತ್ತು ಸರ್? ಎರಡೂವರೆ ಪ್ಯಾಕೆಟ್ ಹೋಗಿದೆ ಸರ್ ಇದಕ್ಕೆ. ಎರಡೂವರೆ ಪ್ಯಾಕೆಟ್ ಅಂತಂದ್ರೆ ಎಷ್ಟು ಕೆಜಿ? ಕೆಜಿ ಇದು ಎರಡೂವರೆ ಪ್ಯಾಕೆಟ್ ಹೋಗಿದೆ. ನಂತರ ಕಳೆ? ಕಳೆ ಯಾವ್ದು ಮಾಡಿಲ್ಲ ಸರ್, ಔಷಧಿನೂ ಮಾಡಿಲ್ಲ, ಯಾವ್ದ್ಯಾವ್ದು ಇಲ್ಲ. ಬಿತ್ ಬಿಟ್ಟಿದ್ರಿ? ಬಿತ್ತಿದಷ್ಟೇ, ಬ್ಯಾಸನು ಮಾಡಿಲ್ಲ. ಗೊಬ್ಬರ? ಗೊಬ್ಬರನು ಹಾಕಿಲ್ಲ ಇದಕ್ಕೆ. ಆದ್ರೂ ಹಿಂಗ್ ಬಂದಿದೆ, ಚೆನ್ನಾಗ್ ಬಂದಿದೆ. ಏನು ಹಿಂದಿಂದ ಒಂದು ಬೆಳೆ ಗೊಬ್ಬರ ಇದಕ್ಕೆ? ಅದೇ ಅದೇ ಗೋಡ್ ಹೊಡೆದಿದ್ವಿ ಹೋದ ವರ್ಷ, ಅದ್ರಾಗೆ ಪರವಾಗಿಲ್ಲ, ಚೆನ್ನಾಗ್ ಬಂದಿದೆ. ಹೋದ ವರ್ಷ ಏನಿತ್ತು ಇದರಲ್ಲಿ? ಮೆಕ್ಕೆ ಹಾಕಿದ್ವಿ. ಮೆಕ್ಕೆಜೋಳ ಮೆಕ್ಕೆ ಹಾಕಿದ್ಮೇಲೆ ಇದು ಸೂರ್ಯಕಾಂತಿ? ಸೂರ್ಯಕಾಂತಿ ಆಗಿದೆ. ಈಗ ಇದು ಮೊದಲನೇ ಬೆಳೆ ಅಂತ ಹೇಳ್ತಾ ಇದ್ದೀರಿ, ಇದು ಏನು ಯಾವ ಒಂದು ಕಾರಣದಿಂದ ಬೆಳೀತಾ ಇದ್ರಿ ಇದನ್ನ? ಸ್ವಲ್ಪ ನೀರ್ ಇತ್ತಲ್ಲ ಸರ್, ಅದ್ರಲ್ಲಿ ಏನಾರು ಮಾಡೋಣ ಅಂತ ಮಣ್ಣು ಮಾಡಿದ್ವಿ. ಬರ್ತಾ ಬರ್ತಾ ನೀರ್ ಕಡಿಮೆ ಆಗೋ ಅಂತೇಳಿ, ಕಡಿಮೆ ಪ್ರಮಾಣ ನೀರ್ ತಗೊಂತೈತಿದೆ ಅಂತೇಳಿ ಇದನ್ನ ಮಾಡಿದ್ವಿ. ಇದ್ರ ಬದ್ಲಿಗೆ ಮತ್ತೆ ಬೇರೆ ಏನಾದ್ರು ಶೇಂಗಾ ಯಾವ್ದು ಆಗಿದ್ರು ಬರ್ತಿದ್ದಿಲ್ಲ ಸರ್, ನೀರ್ ಹಾಕ್ತಿದ್ದಿಲ್ಲ. ಹೌದಾ? ಹೌದು. ಅಂದ್ರೆ ಈ ಬೆಳೆಗೆ ಕಡಿಮೆ ನೀರು ಬೇಕಾಯ್ತದೆ? ಕಡಿಮೆ ನೀರ್ ಬೇಕಾಗಿತ್ತೆ, ಅದಕ್ಕಾಗಿ ಇದನ್ನ ಮಾಡಿದ್ವಿ. ಸೂರ್ಯಕಾಂತಿ ಮಾಡಿದ್ರಿ. ಮತ್ತೆ ಈ ಒಂದು ಬೆಳೆಯಲ್ಲಿ ತಾವು ಕಂಡುಕೊಂಡಿರೋ ಹಾಗೆ ಹುಳು ಮತ್ತೆ ರೋಗದೇನಾದ್ರೂ? ಯಾವ್ದು ಇಲ್ಲ ಸರ್, ರೋಗ ನಿವಾರಣೆ ಯಾವ್ದು ಇಲ್ಲ. ರೋಗ ನಿವಾರಣೆ ಅವಸ್ಥೆ ಪರಿಸ್ಥಿತಿ ಯಾವ್ದು ಮಾಡಿಲ್ಲ, ಔಷಧಿ ಹೊಡೆದೇ ಇಲ್ಲ, ಟೋಟಲ್ ಹೊಡೆದಿಲ್ಲ. ಚೆನ್ನಾಗ್ ಬಂದಿದೆ, ಚೆನ್ನಾಗ್ ಬಂದಿದೆ. ಅಲ್ಲ ಈಗ ನೋಡ್ತಾ ಇದೀವಲ್ಲ, ಈಗ ನಿಮ್ಮೆದುರೇ ನೀವು ನೋಡ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಪ್ರತಿ ದಿವಸನೂ ನೀವು ನೋಡೋರು, ಅಲ್ಲಿ ಕೆಲಸ ಮಾಡೋರು, ನಿಮ್ಗೆ ಗೊತ್ತಿದೆ ನನಕ್ಕಿಂತ ಕೂಡ. ಆದ್ರೆ ತುಂಬಾ ಹುಲಸಾಗಿ ಬೆಳೆದಿದೆ, ಯಾವುದೇ ಒಂದು ರೋಗ ಇಲ್ಲ, ಕೀಟ ಇಲ್ಲ. ಒಟ್ಟಾರೆ ಎಷ್ಟು ಖರ್ಚು ಬಂತಂತ ಹೇಳ್ತೀರಾ ಎರಡೆಕರೆಗೆ? ಇದಕ್ಕೆ ಒಂದು 15,000 ರೂಪಾಯಿ ಖರ್ಚು ಬಂದಿದೆ ಸರ್. ಬೀಜ ಎಲ್ಲ ಸರ್? ಹೌದೌದು, ಬೀಜ, ಟ್ರ್ಯಾಕ್ಟರ್, ಅದೇ ಸರಿ. ಗೊಬ್ಬರ ಫಸ್ಟ್ ತಳಸ್ ಸ್ವಲ್ಪ ಹಾಕಿದ್ವಿ. ಏನ್ ಗೊಬ್ಬರ ಹಾಕಿದ್ರಿ? ಸಾವಯವ ಗೊಬ್ಬರ ಹಾಕಿದ್ವಿ ಒಂದ್ ಹಾಕ್ಬಿಟ್ಟೆ, ತಿಪ್ಪೆ ಗೊಬ್ಬರ. ಹೌದು. ಆಮೇಲೆ ಇದು ಇವತ್ತ 10-20 ಒಂದ್ 2 ಮೂಟೆ ಹಾಕಿದ್ವಿ. ಒಂದ್ 15,000 ರೂಪಾಯಿ ಖರ್ಚು ಬಂದಿದೆ. ಕಳೆ ಕೆಡ್ಸೋದು ಏನು ಮಾಡಿ? ಯಾವ್ದಾವ್ದು ಮಾಡಿಲ್ಲ ಸರ್. ಮತ್ತೆ ಜೊತೆ ಈಗ ಮನೆಯಲ್ಲಿ ಹೈನು ರಾಸುಗಳು ಏನಾದ್ರು ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಯಾವಿಲ್ಲ. ಕುರಿ ಕೋಳಿ ಯಾವ್ದಿಲ್ಲ. ಜಮೀನು ಮಾತ್ರ? ಜಮೀನ್ ಕೆಲಸ ಮಾತ್ರ? ಜಮೀನ್ ಕೆಲಸ ಮಾತ್ರ. ಮಕ್ಕಳು ಏನ್ ಓದ್ತಾವ್ರೆ? ಮಕ್ಕಳು ಒಬ್ಬನ ಡಿಗ್ರಿ, ಒಬ್ಬನು ಅಂಗಡಿ ಮಾಡ್ತಾನೆ. ಇಬ್ರು ಓದಿದಾರ? ಇಬ್ರು, ಒಬ್ಬನು SSLC ಮಾಡ್ಬಿಟ್ಟಿದ್ದಾನೆ, ಒಬ್ಬನು ಡಿಗ್ರಿ ಮಾಡ್ಬಿಟ್ಟಿದ್ದಾನೆ. ಈಗ ಇದರಲ್ಲಿ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ರಿ ವೆಂಕಣ್ಣ? 4 ಜನ ಇದೀವಿ ಸರ್. 4 ಜನ ಇದೀವಿ. ಇಬ್ರು ಮಕ್ಕಳು, ನಾವು ಗಂಡ ಹೆಂಡತಿ. ಈಗ ನೀವು ಈ ಜಮೀನಿನ ಕೆಲಸ ಇಲ್ದಾಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀರಾ? ಇಲ್ಲ, ಬೇರೆ ಕಡೆ ಹೋಗಲ್ಲ. ಇದೇ ಮಾತ್ರ ಮನೆ ಕೆಲಸ ಅಷ್ಟೇ ಮಾಡೋದು. ಮನೆಯಲ್ಲಿ ಹೆಣ್ಮಕ್ಳು ಮನೆಯಾಗಿದ್ದಾರೆ? ಅವ್ರು ಹೋಗ್ತಾರೆ ಮನೆ, ನಾನಂತೂ ಯಾವ ಕೆಲಸ ಹೋಗಲ್ಲ. ಅಂದ್ರೆ ಹತ್ರ ಇರ್ತಕ್ಕಂತ ಒಂದು ಇದಕ್ಕೆ ಹೋಗ್ತಾರೆ ಕೆಲಸಕ್ಕೆ. ಇದ್ರ ಜೊತೆಗೆ ಈಗ ಈ ಒಂದು ಬೆಳೆಯಲ್ಲಿ ಈಗ ಇನ್ನೊಂದು 1.5 ತಿಂಗಳಲ್ಲಿ ಬಂದ್ಬಿಡ್ತದೆ. ಈಗ ಎಣ್ಣೆ ಮಾಡ್ಬೇಕು ಇದರಿಂದ ಅಂತ ಹಾಕಿದ್ರು, ಇಲ್ಲ ಸುಮ್ನೆ ಖಾಲಿ ಜಮೀನ್ ಬಿಡಬಾರ್ದು? ಖಾಲಿ ಜಮೀನ್ ಬಿಡಬಾರ್ದು ಅಂತ ಮಾಡಿದ್ವಿ ಸರ್. ಇದ್ರಲ್ಲಿ ಬರೋದು ಏನು, ಖಾಲಿ ಬಿಟ್ರೆ ಏನ ಸುಮ್ನೆ ಉಪಯೋಗ ಇಲ್ಲ, ಇವ್ರು ಅಲ್ಪ ಸ್ವಲ್ಪ ನೀರಲ್ಲಿ ಬೆಳ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ವಿ. ಅದು ಪರವಾಗಿಲ್ಲ, ಚೆನ್ನಾಗ್ ಬಂದಿದೆ. ಇದು ಯಾರಾದ್ರೂ ನಿಮ್ಗೆ ಹೇಳಿದ್ರಾ ಇದು? ಇದೇ ಇಲ್ಲ ಇಲ್ಲ, ಯಾರು ಹೇಳಿಲ್ಲ ಸರ್, ನಮ್ ಮನಸ್ಸಿಂದ ಮಾವೇ ಮಾಡಿದ್ದು. ಮತ್ತೆ ಈಗ ಮುಂದಿನ ವರ್ಷ ಏನ್ ಬೆಳೆ ಬೆಳಬೇಕು ಅನ್ಕೊಂಡಿದ್ದೀರಿ? ಜಮೀನ್ ನಮ್ದಲ್ಲ ಸರ್, ಸ್ವಂತದ್ದು, ಗುತ್ತಿಗೆ ಇಟ್ಕೊಂಡು ಮಾಡ್ತಾ ಇದೀವಿ. ಏನ್ ಬೆಳಿಬೇಕಂತ ಇದೀರಾ? ಮೆಕ್ಕೆಜೋಳ ಮಾಡ್ತೀವಿ ನೆಕ್ಸ್ಟ್. ಮೆಕ್ಕೆಜೋಳ ಈ ಒಂದು ಪರಿಸರದಲ್ಲಿ ತುಂಬಾ ಮೆಕ್ಕೆಜೋಳ ಬೆಳೀತಾರೆ. ಹೌದಲ್ಲ? ಹೌದೌದು. ಇದರಲ್ಲಿ ಈಗ ಪ್ರಮುಖವಾಗಿ ನಾವು ಮತ್ತೆ ಮೆಕ್ಕೆಜೋಳಕ್ಕೆ ಬಂದ್ರೆ ಯಾವ ಒಂದು ತಳಿ ಬೆಳಿತಿದ್ರಿ ನೀವು? ನಾವು ಕಾವೇರಿ ಗೋಲ್ಡ್ ಮಾಡ್ತಿದ್ವಿ ಸರ್. ಆಮೇಲೆ 0501 ಮಾಡ್ತಿದ್ವಿ. ಈ ವರ್ಷ ಅದೇ ಯಾವ್ದಾದ್ರು ಹೊಸದಾಳಿ ಮಾಡೋಣ ಅಂತ ಮಾಡೋಣ ಮಾಡಿದ್ವಿ. ಮತ್ತೆ ಮಳೆಗಾಲದಲ್ಲಿ ಏನ್ ಬೆಳೆ ಬೆಳಿತೀರಾ? ಮೆಕ್ಕೆಜೋಳ ಬೆಳಿತೀವಿ ಸರ್. ಮೆಕ್ಕೆಜೋಳ ಒಂದು ನೀರಿನ ಲಭ್ಯತೆಗೆ ಅನುಗುಣವಾಗಿ ಅಲ್ಪ ಸ್ವಲ್ಪ ಇದೆ ಅಂತಂತ ಹೇಳಿ ಈ ಬೆಳೆ ಮಾಡಿದ್ವಿ. ಈ ಬೆಳೆ ಮಾಡಿದ್ವಿ. ನೀರಿನ ಅಭಾವ ನೋಡಿ ಈ ಸುಮ್ನೆ ಬಿಟ್ರೆ ಹಾಳಾಗತ್ತೆ ಅಂತ ಹೇಳಿ ಇದನ್ನೇ ಸ್ವಲ್ಪ ಅದರಲ್ಲಿ ಒಂದೊಂದ್ ಗಂಟೆ ಹೊಡೆದು ಮೇಂಟೈನ್ ಮಾಡಿ ಬೆಳೆದಿದ್ದೀವಿ. ಮತ್ತೆ ಈಗ ಮುಂದೆ ಏನು ಈಗ ಇದಕ್ಕೆ ಗೊಬ್ಬರ ಬೇಕು? ಯಾವ್ದು ಗೊಬ್ಬರ ಹಾಕಲ್ಲ ಸರ್. ಈಗ ಈ ಕಟಾವಿ ಬರ್ತದಲ್ಲ ಇನ್ನೊಂದ್ ತಿಂಗಳಿಗೆ, ಬೇಡ ಗೊಬ್ಬರ ಯಾವ್ದು ಬೇಡ. ಈ ಗುಬ್ಬಿಗೆ ಕಾಯೋದಷ್ಟೇ. ಕಾಳು ಕಟ್ಟಬೇಕಾದ್ರೆ ಗಿಣೆ ಕಾಯೋದಷ್ಟೇ. ಯಾಕಂದ್ರೆ ಸುತ್ತಮುತ್ತ ಬೇರೆ ಯಾವ್ದು ಇಲ್ಲ, ತಿನ್ನಕ್ಕಿಲ್ಲ, ಭಾರಿ ಧಾನ್ಲಿ ಮಾಡ್ತದೆ. ಒಂದಿಬ್ಬರು 3 ದಿನ ಇಟ್ಕೊಂಡು ಕಾಯ್ಬೇಕು ಮನೆಯಲ್ಲಿ. ಮತ್ತೆ ಇದ್ರ ಜೊತೆಗೆ ಪಕ್ಕದಲ್ಲೇ ಗುಡ್ಡ ಇದೆ, ಕಾಡಿದೆ, ಇದು ಕಾಡು ಪ್ರಾಣಿಗಳಿದೆ ಯಾವ್ದಿಲ್ಲ, ಕಾಡು ಹಂದಿ ಆಗಿರ್ಲಿ ಇಲ್ಲ ಇಲ್ಲ, ಇದಕ್ಕೆ ಯಾವ್ದು ಪ್ರಾಣಿ ಮುಟ್ಟಲ್ಲ ಸರ್, ಗುಬ್ಬಿ ಅಷ್ಟೇ, ಗುಬ್ಬಿ ಅಷ್ಟೇ, ಅಂದ್ರೆ ಕಾಳು ಕಟ್ಬೇಕಾದ್ರೆ ಒಂದು ಹಾಲಿನ ತರ ತಿನ್ನಕ್ಕೆ ಬರೋದು, ಅವರಿಗೆ ತಿನ್ನಕ್ ಅವಕ್ಕೇನು ಆಹಾರ ಇರಲ್ಲ ಸರ್, ಅದಕ್ಕೆ ಬರ್ತವೆ, ಸ್ವಲ್ಪ ಶ್ರಮ ಪಡ್ಬೇಕು ಒಂದ್ ತಿಂಗಳು. ಇದು ಆಯ್ತು ವೆಂಕಯ್ಯನಾಯಕ್ ಅವರ ಒಂದು ಸೂರ್ಯಕಾಂತಿ ಬೆಳೆ ಕುರಿತು ಇವರ ಒಂದು ಅನುಭವ. ಇದು ಮೊದಲನೇ ಬಾರಿಗೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಬಂದಿದೆ ಬಂದಿದೆ, ಅದರಲ್ಲಿ ಇದು ಮಾರುಕಟ್ಟೆ ಎಲ್ ಮಾಡ್ತೀರಾ ಈಗ ಕಟಾವ್ ಆದ್ಮೇಲೆ? ನಾವು ಮಾರ್ಕೆಟ್ ಹೋಯ್ತಿವಿ ಸರ್, ಇಲ್ಲಿ ಶಿವಮೊಗ್ಗ ತಪ್ಪಿದ್ರೆ ನೆಮ್ತಿ ಕೊಟ್ಟು ಬರ್ತೀವಿ, ತಪ್ಪಿದ್ರೆ ದಾವಣಗೆರೆ, ದಾವಣಗೆರೆ ಇಲ್ಲೇ ಅಲ್ಪ ಸ್ವಲ್ಪ ಇದ್ರೆ ಸವಳಂಗದಲ್ಲಿ ತಗೊಂತಾರೆ, ಅಲ್ಲಿ ಕೊಡ್ತೀವಿ ಸರ್, ಬಹಳ ಇದ್ರೆ ದಾವಣಗೆರೆ ಶಿವಮೊಗ್ಗ ಹೋಗ್ಬೋದು, ಇದೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಬರ್ತಾವಲ್ಲ ಅದಕ್ಕೆ ಇಲ್ಲೇ ಸವಳಂಗ ನೆಮ್ತಿ ಕೊಟ್ಟು ಬರ್ತೀವಿ ಸರ್, ಸವಳಂಗ ನೆಮ್ತಿಲಿ ಕೊಟ್ಟು ಬರ್ತೀವಿ. ಮುಂದೆ ಈಗ ಮತ್ತೆ ಹೊಸದ್ ಬೆಳೆ ಏನಾದ್ರೂ ಬೆಳಿಬೇಕಂತ ಇದ್ರೆ ಅಡಿಕೆ ತರ ಹಾಕೋದು? ನೀರಿಲ್ಲ ಸರ್, ನೀರಿಲ್ಲ, ನೀರಿನ ಅಭಾವ ಇರೋದಕ್ಕೆ ಯಾವ್ದು ಮಾಡಿಲ್ಲ ಇದಕ್ಕೆ. ಇಲ್ಲಿ ನೀರು ಎಷ್ಟು ಅಲ್ಲ, ನೀರು ಎಷ್ಟು ಇದಕ್ಕೆ ಹೋಗ್ಬೇಕಂತ ಹೇಳ್ತೀರಾ? ಈಗ ನೀರು ಒಂದು ಪೈಪ್ ಲೈನ್ ಹಾಕ್ಬೇಕಾದ್ರೆ ಅಥವಾ ಬೋರ್ ಹಾಕ್ಬೇಕಾದ್ರೆ ಒಂದು 500-600 ಅಡಿ ಹೊಡೆದಿದ್ದಾರೆ ಸರ್ ಅವರು ಜಮೀನವರು, ನೀರಿಲ್ಲ ಆದ್ರೂ ನೀರು ಸಿಗ್ತಾ ಇಲ್ಲ, 500-600 ಅಡಿ ಹೊಡೆದಿದ್ದಾರೆ ಆದ್ರೂ ನೀರಿಲ್ಲ. ಪಾಪ ನಾವೇ ಸುಮ್ನೆ ಕಾಲಿನೆಲ್ಲ ಬಿಡದ ಕೊಡಪ್ಪ ಅಂತ ಕೇಳಿದ್ವಾ, ಅವ್ರು ಕೊಟ್ರು ಮಾಡಿ ತಗೊಳ್ತಾರೆ ವರ್ಷಕ್ಕೆ, ವರ್ಷಕ್ಕೆ ಇದಕ್ಕೆ ಒಂದ್ 10,000 ಕೊಡ್ತೀವಿ ಸರ್ ವರ್ಷಕ್ಕೆ. ಈಗ ಒಂದ್ ಬ್ಯಾಸಗಿ ಬೆಳಿಗ್ಗೆ ಮಳೆಗಾಲ ಬೆಳಿಗ್ಗೆ ಬೇರೆ ಅವ್ರೆ ಮಾಡ್ಕೊಂತಾರೆ, ಅವರೇ ಮಾಡ್ಕೊಂತಾರೆ, ಅವರೇ ಮಾಡ್ಕೊಂತಾರೆ. ಈಗ ಇದರಲ್ಲಿ ಈಗ ನಿಮ್ಮ ಊರಲ್ಲಿ ಹೊಸ ಜೋಗದಲ್ಲಿ ಸ್ಕೂಲ್ ಇದೆಯಾ? ಇದೆ ಸರ್. ಆಮೇಲೆ ಪಶು ಆಸ್ಪತ್ರೆ? ಅದಿಲ್ಲ ಸರ್, ಪಶು ಆಸ್ಪತ್ರೆ ಇಲ್ಲ. ಮತ್ತೆ ಹಾಲಿನ ಡೈರಿ? ಹಾಲಿನ ಡೈರಿ ಇದೆ. ಆಮೇಲೆ ಇದು ಅಂಗನವಾಡಿ ಕೇಂದ್ರಗಳು ಅದು ಇದೆ ಸರ್, ಅಂಗನವಾಡಿ ಕೇಂದ್ರ ಇದೆ, ಶಾಲೆ ಇದೆ, ಹೈಸ್ಕೂಲ್ ಇದೆ. ಆಮೇಲೆ ಇದು ಪಶು ಆಸ್ಪತ್ರೆ? ಅದು ಇಲ್ಲ, ಪಶು ಆಸ್ಪತ್ರೆ ಇಲ್ಲ. ಆಮೇಲೆ ನೀರಿನ ಒಂದು ವ್ಯವಸ್ಥೆ, ಕುಡಿಯ ನೀರಿನ ವ್ಯವಸ್ಥೆ? ಎಲ್ಲ ನೀರಿನ ವ್ಯವಸ್ಥೆನೇ ಇಲ್ಲ ಸರ್ ಊರಲ್ಲಿ, ಊರಲ್ಲಿ ಪಾರಿತು ಅಂದ್ರೆ ನೀರಿಂದು. ಹೆಂಗೆ ನೀರಿನ ಎರಡು ದಿವಸ ಒಂದ್ ಪಟ್ಟ ಬಿಡ್ತಾರೆ, ಪಾಪ ಈ ಪಂಚಾಯತ್ಕಿಂತ ಹೊಡಿಸ್ತಾರೆ, ಎಂಎಲ್ಎಗಳು ಹೊಡಿಸ್ತಾರೆ, ನೀರಿಲ್ಲ. ಅದೇ ಇರೋ ನೀರಲ್ಲೇ ಸ್ವಲ್ಪ ಸ್ವಲ್ಪ ಎರಡು ದಿವಸ ಒಂದ್ ಪಟ್ಟ ಬಿಡ್ತಾರೆ ಇರೋ ನೀರಲ್ಲಿ. ಹೌದೌದು. ಮತ್ತೆ ಈಗ ತೀವ್ರ ಅಂದ್ರೆ ಬೇಸಿಗೆ ಹೆಚ್ಚಿನ ಒಂದು ಬೇಸಿಗೆ ಸಮಯದಲ್ಲಿ, ಬೇಸಿಗೆ ಸಮಯದಲ್ಲಿ ಅವ್ರವ್ರ ಬೋರ್ ಅಲ್ಲಿ ಇರ್ತಾವಲ್ಲ ಸರ್, ಗಾಳಿ ಡ್ರಮ್ ಕಟ್ಕೊಂಡು ಹೋಗಿ ಹೇರ್ಕೊಂಡ್ಬಂದು ಮನೆ ಬಳಸ್ಕೊಂತಾರೆ ಅವ್ರವ್ರ ಒಂದು. ಹೌದೌದು. ಈ ಸರ್ಕಾರದಿಂದ ಏನಾದ್ರು ಟ್ಯಾಂಕ್ ಅದು ಏನಾದ್ರು ದೊಡ್ಡ ಏನಾದ್ರು ಫಂಕ್ಷನ್ ಗಿಮಿಷನ್ ಇದ್ರೆ ಬಿಡ್ತಾರೆ ಸರ್, ಸರ್ಕಾರದವರು ಪಂಚಾಯತ್ಕಿಂತ ಬಿಡ್ತಾರೆ. ಇಲ್ಲ ಊರಿಗೆ ಅಂದ್ರೆ ಓಣಿ ಓಣಿಗೆ ತಂದ್ಬಿಟ್ಟು ಟ್ರಾಕ್ಟರ್ ಮುಖಾಂತರ ಬಿಡ್ತಿದ್ರು ಸರ್. ಈಗ ಈ ವರ್ಷ ಯಾವ ಬಿಟ್ಟಿಲ್ಲ, ಹೋದ ವರ್ಷ ಬಿಟ್ಟಿದ್ರು ಅಂದ್ರೆ ಹೋದ ತುಂಬಾ ನೀರು ಅಭಾವ ಆಯ್ತಲ್ಲ, ಹಂಗಾಗಿ ಈ ವರ್ಷ ಪರವಾಗಿಲ್ಲ, ಒಂದ್ ಎರಡು ದಿವಸಕ್ಕಾದ್ರೂ ಒಂದೊಂದೊಮ್ಮೆ ಬಿಡ್ತಾರೆ, ಒಂದ್ ನಾಲ್ಕು ಕೊಡ್ಪನೆ ಸಿಗ್ತವೆ. ಮತ್ತೆ ಕೆರೆ ಕಟ್ಟೆಗೂ ಯಾವ ಕೆರೆ ನೀರಿರ್ಲಿಲ್ಲ ಹೋದ ವರ್ಷ, ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಕೆರೆ ಕಟ್ಟೆಗೆ, ಉತ್ತಮ ಇದೆ ಸರ್ ಈ ಸಲ. ಇದು ಏನು ರಸ್ತೆ ಪಕ್ಕದಲ್ಲೇ ಇರೋದ ಊರಿಗೆ? ರಸ್ತೆ ಏನು ಸಮಸ್ಯೆ ಇಲ್ಲ, ರಸ್ತೆ ಸಮಸ್ಯೆ ಇಲ್ಲ ಸರ್. ಯಾವ್ದು ಅಲ್ಲಿ ಸೇವಾಲಾಲ್ ದೇವಸ್ಥಾನ ಹೋಗೋದು, ರೋಡ್ ಸ್ವಲ್ಪ ಪ್ರಾಬ್ಲಮ್ ಇದೆ, ರೋಡ್ ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ವೆಹಿಕಲ್ಸ್ ಹೊಡೆದು ದೊಡ್ಡ ದೊಡ್ಡ ಗಾಡಿ ಫೋರ್ ವೀಲ್ ಗಾಡಿ ಎಲ್ಲ ಹಾಳು ಮಾಡಿದ್ದಾರೆ. ಮೇನ್ ರೋಡ್ ಬರಕ್ಕೆ 1.5 ಕಿಲೋಮೀಟರ್ ಸರ್, ಅದು ರೋಡ್ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಎಲ್ಲ ರೋಡ್ ಕಿತ್ಕೊಂಡು ಹಾಳಾಗೋಗಿದೆ, ರಾತ್ರಿ ಹೋದ್ ಬರೋದು ಕಷ್ಟ, ರೋಡ್ ಮಳೆಗಾಲದಾಗ ಕಷ್ಟ, ಫುಲ್ ಕಷ್ಟ ಸರ್, ಭಾರಿ ಕಷ್ಟ ಮಳೆಗಾಲದ ಓಡಾಡ. ಇದರಲ್ಲಿ ಏನು ನೀವು ಪಂಚಾಯತಿಂದ ಏನಾದ್ರು ಅರ್ಜಿ ಕೊಟ್ಟಿದ್ದೀರಾ ರೋಡ್ ರಸ್ತೆ ಚೆನ್ನಾಗಿ ಮಾಡಿಸ್ರಿ ಅಂತ? ಮಾಡಿಸ್ರಿ ಅಂತ ಕೊಟ್ಟಿದ್ವಿ ಸರ್, ಏನ್ ಮಾಡೋಣಪ್ಪ, ಸರ್ಕಾರದಿಂದ ಯಾವ ಅನುದಾನ ಬರ್ತಾ ಇಲ್ಲ ಏನಂತ ಹೇಳ್ತಾರೆ ಸರ್. ರೈತ ಬಾಂಧವರೇ, ಇದು ಆಗಿತ್ತು ವೆಂಕಯ್ಯನಾಯಕ್ ಅವರ ಒಂದು ಕೃಷಿ ಅನುಭವ ಜೊತೆಗೆ ಊರಿನ ಒಂದು ಮೂಲಭೂತ ಸೌಕರ್ಯ ಏನಿದೆ, ಏನ್ ಬೇಕು ಅನ್ನೋದನ್ನ. ಇಲ್ಲಿವರೆಗೆ ನಮ್ಮ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಪರವಾಗಿ ತಾವು ಸಂದರ್ಶನ ರೂಪದಲ್ಲಿ ಮಾಹಿತಿ ನೀಡಿದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ವೆಂಕಪ್ಪನಾಯ್ಕ. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ರೈತ ಬಾಂಧವರೇ, ಸೂರ್ಯಕಾಂತಿ ಬೆಳೆ ನಿರ್ವಹಣೆ ಈ ಕುರಿತು ಹೊಸ ಜೋಗ ಗ್ರಾಮದ ರೈತರಾದ ವೆಂಕಯ್ಯನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಅವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಮತ್ತೊಂದು ಸಂದರ್ಶನ ಮೆಕ್ಕೆಜೋಳ, ಈರುಳ್ಳಿ, ಭತ್ತದ ಕೃಷಿ, ಈ ಅನುಭವಗಳನ್ನು ಕುರಿತು ಶಿಕಾರಿಪುರ ಹಾರೇಗುಪ್ಪ ಗ್ರಾಮದ ರೈತರಾದ ಗಿರೀಶ್ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಆಲಿಸೋಣ ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಗಿರೀಶ್ ನಾಯಕ್ ಅವರಿದ್ದಾರೆ. ಇವರು ಹಾರೋಗಪ್ಪ ಗ್ರಾಮದ ಒಬ್ಬ ಯುವ ರೈತರು. ಪ್ರಮುಖವಾಗಿ ಭತ್ತ, ಈರುಳ್ಳಿ, ಮೆಕ್ಕೆಜೋಳ ಈ ಬೆಳೆನ ಇವರು ಬೆಳೀತಾರೆ ತಮ್ಮ ಒಂದು ಜಮೀನಿನಲ್ಲಿ. ಭದ್ರಾವತಿ ಆಕಾಶವಾಣಿ FM ಕೇಂದ್ರ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಗಿರೀಶ್ ನಾಯಕ್. ನಮಸ್ಕಾರ ಸರ್, ನನ್ನ ಹೆಸರು ಗಿರೀಶ್ ನಾಯಕ್ ಅಂತ. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ? ಸರ್, ನಾವು ಹೆಚ್ಚು ಕಡಿಮೆ ನಾವು 23-24 ವರ್ಷದಿಂದ ಮಾಡತ್ತೀವಿ ಸರ್. ನಾವು ಎಲ್ಲಿ ತನಕ ಓದಿದಿರ್ತಾವ? ನಾವು SLC ಲಾಸ್ಟ್ ಸರ್. ಮುಂದೆ ಯಾಕೆ ಓದ್ಲಿಲ್ಲ? ಜಮೀನು ಇದೆ ಅಂತ ಹೇಳಿ ಬಿಟ್ರು, ಇಲ್ಲ ಇದರಲ್ಲೇ ಮುಂದುವರಿಬೇಕಂತ ಹೇಳಿ ಮಾಡಿದ್ರ? ಇದರಲ್ಲೇ ಮುಂದುವರಿಬೇಕಂತ ಮಾಡಿದ್ವಿ ಸರ್. ನಾವು ಈಗ ಮಳೆಗಾಲದಲ್ಲಿ ಏನ್ ಬೆಳೆ ಬೆಳಿತೀರಾ? ಮಳೆಗಾಲದಲ್ಲಿ ಭತ್ತ ಬೆಳಿತೀವಿ ಸರ್, ಆಮೇಲೆ ಜೋಳ ಬೆಳಿತೀವಿ, ಮುಸುಕಿನ ಜೋಳ, ಆಮೇಲೆ ಅದೆರಡು ಬಿಟ್ಟರೆ ಏನಿಲ್ಲ ಸರ್. ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಈಗ ಭತ್ತ, ಈರುಳ್ಳಿ, ಜೋಳ ಸರ್. ಭತ್ತ, ಈರುಳ್ಳಿ, ಜೋಳ ಸರ್. ಈ ಭತ್ತದಲ್ಲಿ ಯಾವ ತಳಿ ಬೆಳಿತೀವಿ? ನಾವು ಈಗ ಮಳೆಗಾಲದಲ್ಲಿ ಅಮ್ಮನ್ ಬೆಳಿತೀವಿ, ಈಗ ತಿರುಮಲ ಗೋಲ್ಡ್, RNR ಅಂತ ಎರಡು ತಳಿ. ಎಲ್ಲಿಂದ ತರ್ತೀರಿ ಬೀಜನ? ಕೃಷಿ ಇಲಾಖೆಯಿಂದ ತರ್ತೀವಿ ಸರ್. ಸಂಪರ್ಕ ಅಲ್ಲಿಂದಾನೆ ತರೋದು ಸರ್. ನಾವು ಅಲ್ಲಿಂದ ತರ್ತೀವಿ ಸರ್. ಅಲ್ಲಿಂದ ತಂದು ಭತ್ತ ಸಸಿ ಮಾಡ್ತೀವಿ ಸರ್. ನಾವು ಸಸಿ ಮಾಡ್ಕೊಂಡು ನಾಟಿ ಮಾಡ್ತೀವಿ ಸರ್. ನಾವು ನೀರಾವರಿನೇ? ನೀರಾವರಿ ಸರ್. ನೀರಾವರಿ ಕೆರೆ ನೀರು. ಈಗ ಇದು ವರ್ಷ ಪೂರ್ತಿ ಕೆರೆ ನೀರು ಸಾಕಾಗುತ್ತಾ? ಇಲ್ಲ ಸರ್, ಈಗ ಬೋರ್ ನೀರ್ ಇದೆ, ಬೋರ್ ನೀರಲ್ಲಿ ಮೇಂಟೈನ್ ಮಾಡ್ತೀವಿ. ಬ್ಯಾಸಿಗೆಗಂತೂ ಬೋರ್ ನೀರೇ ಬೇಕು ಸರ್, 2 ತಿಂಗಳು ಕೆರೆ ನೀರು ಬರ್ತೈತಿ. ಆಮೇಲೆ ಕೆರೆ ನೀರು ಬರ್ತಿದ್ಮೇಲೆ ಬೋರ್ ನೀರೇ ಆಮೇಲೆ ಸರ್. ಬೋರ್ ನೀರ ಅಂದ್ರೆ ಜಾಸ್ತಿ ಮಾಡಕ್ ಹೋಗಲ್ಲ ಸರ್, ಕಮ್ಮಿ ಮಾಡ್ತೀವಿ. ಮಳೆಗಾಲದಲ್ಲಿ ಗದ್ದೆ ಒಳಗೆಲ್ಲ ಮಾಡ್ತೀವಿ ಸರ್. ಈಗ ಜೋಳ ಬಿತ್ತೀವಿ, ಕೆಲವು ನೀರು ಆಗುವಂತಲ್ಲಿ 1.5 ಎಕರೆ ನಾಟಿ ಮಾಡ್ತೀವಿ ಸರ್. ಆಮೇಲೆ ಬೇರೆ ಹಂಕ್ಲಿಗೆಲ್ಲ ಬೋರ್ ಇದ್ರೆ ನೀರುಳ್ಳಿ ಹಾಕ್ಬಿಡ್ತೀವಿ ಸರ್. ಈರುಳ್ಳಿ ಹಾಕಿದ್ರೆ ಅದೇ 1.5 ಎಕರೆ ಜಾಸ್ತಿ ಮಾಡಲ್ಲ ಸರ್. 2 ಎಕರೆ 3 ಎಕರೆ 1.5 ಎಕರೆ ನೀರುಳ್ಳಿ ಮಾಡ್ತೀವಿ, 1.5 ಎಕರೆ ಖಾಲಿ ಬಿಡ್ತೀವಿ ಸರ್. ಇದ್ರ ಜೊತೆ ಈಗ ಮನೆಯಲ್ಲಿ ಆಕಳು, ಎಮ್ಮೆ? ಇಲ್ಲ ಸರ್, ಅದಿಲ್ಲ ಸರ್. ಎತ್ತುಗಳು? ಎತ್ತುಗಳು ಇಲ್ಲ ಸರ್, ಎಲ್ಲ ಟ್ರ್ಯಾಕ್ಟರ್ ಇದೆ ಸರ್. ಎಲ್ಲ ಕೃಷಿ ಜಮೀನ್ ತಯಾರು ಮಾಡೋದೆಲ್ಲ ಟ್ರ್ಯಾಕ್ಟರ್? ಟ್ರ್ಯಾಕ್ಟರ್ ಇದೆ ಸರ್. ಟ್ರ್ಯಾಕ್ಟರ್ ಬಿಟ್ರೆ ಬೇರೆ ಏನಿಲ್ಲ ಸರ್. ಆಮೇಲೆ ಏನಾರು ಇದ್ರೆ ದನ ಕುಲಿ ಬೆಸೆ ತಗೊಂಡ್ಬಂದು ಹೊಡಿಸ್ತೀವಿ ಸರ್. ಆಗ್ಲಿಲ್ಲ ಭಾರಿ ಮಳೆ ಎಲ್ಲಾರು ಬಂತಂದ್ರೆ ಕೋಲ್ಡ್ ಅವೆಲ್ಲ ಸಮ ಮಾಡಕ್ಕೆ ಎತ್ತುಗಳಿಗೆ ಕರ್ಕೊಂಡ್ಬಿಡ್ತೀವಿ ಸರ್. ಎತ್ತುಗಳು ಅಂದ್ರೆ ಕೆಲವೊಂದು ಎಲ್ಲಾನು ಟ್ರ್ಯಾಕ್ಟರ್ ಇಂದ ಮಾಡಕ್ ಆಗಲ್ಲ, ಕೆಲವೊಂದು ಎತ್ತುಗಳು ಬೇಕೇ ಬೇಕಾಯ್ತದೆ. ಬೇಕೇ ಸರ್. ಮಳೆಗಾಲದಲ್ಲಿ ಟ್ರ್ಯಾಕ್ಟರ್ ಹೋಗಲ್ಲ ಸರ್, ಬಿತ್ಬಿಟ್ರೆ ಎತ್ತುಗಳಿಗೆ ತಗೊಂಡ್ ಮಾಡ್ಬೇಕು, ಬೆಸೆ ಹೊಡಿಲೇಬೇಕು ಸರ್. ಮುಂದೆ ಉಳುಮೆ ಮಾಡಕ್ರೆ ಟ್ರ್ಯಾಕ್ಟರ್ ಮಾಡ್ತೀವಿ ಸರ್. ನಾವು ಮಾಡ್ಬಿಟ್ಟು ಆಮೇಲೆ ಬಿತ್ತೋ ಟೈಮಿಗೆ ಬಿಸಿಲು ಇತ್ತಂದ್ರೆ ಟ್ರ್ಯಾಕ್ಟರ್ ಸಾಲ ಹೊಡಿಸಿ ರೋಟ್ರಿ ಹೊಡೆದ್ಬಿಡ್ತೀವಿ ಸರ್. ಈಗ ಭತ್ತದಲ್ಲಿ ಏನ್ ಸಮಸ್ಯೆ ಕಾಣಿಸಿದೆ ನಿಮಗೆ ಅಂದ್ರೆ? ಅದು ರೋಗ ಆಗ್ಲಿ, ಕೀಟ ಆಗ್ಲಿ ಸರ್? ಈಗ ಕೀಟನಾಶಕ ಇರ್ತದೆ ಸರ್, ಆಮೇಲೆ ಕೆಲವು ಬೆಂಕಿ ರೋಗ ಇರ್ತದೆ ಸರ್. ಅಲ್ಲಿ ಬೆಂಕಿ ರೋಗ ಬರ್ತದೆ? ಬೆಂಕಿ ರೋಗ ಮುಂಚೆನೆ ನಾವು ತಡೆ ಇದ್ ಮಾಡ್ತೀವಿ ಸರ್. ನಾವು ಔಷಧಿ ಹೊಡೆದು ಮತ್ತೆ ಗೊಬ್ಬರ ಹಾಕಿ ಇದ್ ಮಾಡ್ಕೊಂತೀವಿ ಸರ್. ಈಗ ಪಟೇರ ಅವೆಲ್ಲ ಇದೆ ಸರ್, ಅದು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಆಗ್ಬಿಡ್ತೀವಿ ಸರ್. ನಾವು ಅವಾಗ ಕಮ್ಮಿ ಆಗ್ತದೆ ಸರ್. ಆಮೇಲೆ ಇದು ನಾಟಿ ಹಚ್ಚಿ 3 ದಿನಕ್ಕೆ ಕಳೆ ನಾಶಕ ಸಿಂಪಡಿಸ್ತೀವಿ ವೀರ್ಯ ಗೊಬ್ಬರದಲ್ಲಿ. ಅದಾದ್ಮೇಲೆ 21-22 ದಿವಸಕ್ಕೆ ಔಷಧಿ ಹೊಡಿತೀವಿ ಸರ್, ಒಂದು ಕೀಟನಾಶಕದ್ದು. ಮಹಿಳೆಯರಿಗೆ ಕರ್ಕೊಂಡು ಕಳೆ ತೆಗಿಸ್ತೀರಾ? ಹ್ಮ್ ಸರ್. ಇದಾದ್ಮೇಲೆ ಈಗ ರಾಸಾಯನಿಕ ಗೊಬ್ಬರ ಜಾಸ್ತಿ ಉಪಯೋಗಿಸ್ತೀರಲ್ಲ? ರಾಸಾಯನಿಕ ಗೊಬ್ಬರನೇ ಉಪಯೋಗಿಸ್ತಾರೆ ಸರ್. ಈಗ ತಿಪ್ಪೆ ಗೊಬ್ಬರ ಇಲ್ಲ? ತಿಪ್ಪೆ ಗೊಬ್ಬರ ಇಲ್ಲ ಸರ್, ತಿಪ್ಪೆ ಗೊಬ್ಬರ ಅಡಿಕೆಗೆ ಅಷ್ಟೇ ಕೊಡ್ತೀವಿ ಸರ್. ನಾವು ಇದಕ್ಕೆ ಕೊಡಲ್ಲ ಸರ್, ಅಷ್ಟಿಲ್ಲ ಸರ್. ಈ ರೇಟ್ 20 ಗಗನ ರೇಟ್ ಇರುತ್ತೆ, 6,000-7,000 ಟ್ರ್ಯಾಕ್ಟರ್ ಇದೆ ಸರ್. ಅದ್ ತಗೊಂಡು ಮಾಡ್ಬೇಕಂದ್ರೆ ಆಗಲ್ಲ ಸರ್. ಆಮೇಲೆ ನಾವು ರಾಸಾಯನಿಕ ಗೊಬ್ಬರನೇ ಬಳಸ್ತೀವಿ ಸರ್ ಜಾಸ್ತಿ. ಈಗ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ ಅಂತ ಹೇಳಿ ವರ್ಷಗೆ 6,000 ಕೊಡ್ತಾ ಇದ್ರೆ ಅದು ಬರ್ತೈತಾ? ಬರ್ತಾ ಇದೆ ಸರ್, ಬರ್ತಾ ಇದೆ. ಏನ್ ಅನಿಸ್ತದೆ ನಿಮಗೆ ಈ ಒಂದು ಡೈರೆಕ್ಟ್ ಆಗಿ ಅಂದ್ರೆ ಇದರಲ್ಲಿ ಯಾರ ಮಧ್ಯವರ್ತಿಗಳ ಹಾವಳಿ ಇಲ್ಲ, ಯಾರ ಒಂದು ನೀವು ಹೋಗಿ ಯಾರ ಹತ್ರ ಸಲಾಹ ಮಾಡ್ಬೇಕಾಗಿಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬರ್ತಕ್ಕಂತ ಈ ಹಣ ಹೆಂಗೆ ಉಪಯೋಗಿಸ್ಕೋತಾ ಇದ್ದೀರಾ? ಅದೇ ಸರ್, ಬಂದು ಕಷ್ಟ ಕಾಲಕ್ಕೆ ಬರ್ತೀವಿ, ಈಗ ತಂದಿರ್ತೀವಿ ಸರ್. ಈಗ ಬೇರೆ ಹತ್ರ ತಗೊಂಡ್ಬಿಡ್ತೀವಿ, ಆಮೇಲೆ ಈಗ ಮನೆಗೆ ಏನಾರ ಪ್ರಾಬ್ಲಮ್ ಆದ್ರೆ ಅಕೌಂಟಿಂದ ಬಿಡಿಸ್ಕೊಂಡು ಬಳಸ್ಕೊಂತಾರೆ ಸರ್. ಅಂತವು ಕೆಟ್ಟ ಇದಕ್ಕೆ ಬಳಸ್ಕೊಳಲ್ಲ. ಏನಿದ್ರು ಕೃಷಿ ಜಮೀನಿಗೆ ಮತ್ತೆ ಜೀವನಾಂಶಕ್ಕೆ ಮಾಡ್ಕೊಂತಾರೆ ಸರ್. ಅಂದ್ರೆ ಜೀವನಾಂಶಕ್ಕೆ ನೀವು ಮೊದಲು ಖರ್ಚು ಮಾಡಿರ್ತೀರಾ, ಅದನ್ನೇ ಈಗ ಬಂದಾದ್ಮೇಲೆ ಅದನ್ನ ಉಪಯೋಗಿಸ್ತೀವಿ ಸರ್. ಈ ಮೆಕ್ಕೆಜೋಳದಲ್ಲಿ ಈಗ ನೀವು ಕಂಡುಕೊಂಡಿರೋ ಹಾಗೆ ಮಳೆಗಾಲದಲ್ಲಿ ಜಾಸ್ತಿ ಕೀಟಗಳು ಬರ್ತದ? ಈಗ ಬೇಸಿಗೆಯಲ್ಲಿ ಬರ್ತಿತ್ತೆ? ಬೇಸಿಗೆಯಲ್ಲಿ ಬರ್ತದೆ ಸರ್, ಜಾಸ್ತಿ ಬೇಸಿಗೆಯಲ್ಲಿ ಸರ್. ಮಳೆಗಾಲದಲ್ಲಿ ಬರ್ತದೆ ಸರ್, ಹೊಡೆದ್ ಬಿಡ್ತೀವಿ ತಕ್ಷಣನೇ ನೀರಿನೊಳಗೆ ಹೋಗ್ಬಿಡ್ತಾರೆ ಸರ್. ಈಗ ಮಳೆ ಇರಲ್ಲ, ಬಿಸಿಲ ಇರ್ತದೆ ಸರ್. ಈಗ ಸುಳಿನ ಹುಳುಗಳು ಇರ್ತವೆ, ನಾವೆಲ್ಲ ಔಷಧಿ ತಗೊಂಡು ಹೊಡಿಸ್ತೀವಿ. ಶಾವಿಗೆ ಒಂದು ಇದು ಇನ್ನೊಂದು 1,000 ರೂಪಾಯಿ ಒಂದು ಔಷಧಿ ಹೊಡಿತೀವಿ ಸರ್. ಅದು ಹೊಡೆದ್ರೆ ಕಂಟ್ರೋಲ್ ಆಗ್ತೈತಿ. ಅದ್ರ ತಕ್ಷಣ ಒಂದು 20-30 ದಿವಸ ವೀರ್ಯ ಗೊಬ್ಬರ ಹಾಕಿರ್ತೀವಿ ಸರ್. ಮತ್ತೆ ಇದು ರೋಗ ಅಂದ್ರೆ ಸುಳಿ ಒಣಗದು ಆಮೇಲೆ ಅವೆಲ್ಲ ರೋಗ ಇಲ್ಲ ಸರ್. ಕೀಟನಾಶಕ ಅಷ್ಟೇ ಸರ್, ರೋಗಗಳಿಲ್ಲ ಸರ್. ಈ ಜೋಗ ಜಾಸ್ತಿ ಇದ್ರೆ ರೋಗಗಳು ಇರ್ತಾವ ಸರ್. ಈ ಜೋಗ ಇಲ್ಲ ಇದ್ರೆ ಮತ್ತೆ ಕೀಟನೇ ಜಾಸ್ತಿ ಇರೋ ಸರ್. ಸರ್ ಈಗ ಈರುಳ್ಳಿಗೆ ಬಂದ್ರೆ ಈರುಳ್ಳಿ ಇದು ಬೇಸಿಗೆಯಲ್ಲಿ ಮಾತ್ರ ತಗೊಳ್ತೀರಾ? ಅದು ಬೇಸಿಗೆ ಅಷ್ಟೇ ಸರ್. ನಮಗೆ ಅದು ನೀರ್ ಚೆನ್ನಾಗಿತ್ತಂದ್ರೆ ಒಂದು ಒಂದು ಒಂದು ರೆಕ್ಟಿ ಮಾಡ್ತೀವಿ ಸರ್. ನಾವು ಅದೇನು ಹಾಕಿರೋದು, ಯಾವ್ದು ಯಾವ ತಳಿ ಹಾಕಿದ್ರಿ? ಅದು ಗೊತ್ತಿಲ್ಲ ಸರ್. ಇದರಿಂದ ಕೃಷಿ ಇಲಾಖೆಯಿಂದ ಬರ್ಸ್ಕೊಂಡು ಅಣ್ಣ ತಂದಿದ್ದೀವಿ ಸರ್. ಅದು 1 kg ಪ್ಯಾಕೆಟ್ ಸರ್. ಅದು ಪ್ಯಾಕೆಟ್ 1 kg ಪ್ಯಾಕೆಟ್. ಎಷ್ಟು ಒಂದ್ ಎಕರೆಗೆ ಎಷ್ಟು ಬೇಕಾಗ್ತದೆ? 3 kg ಸರ್. 3 kg ಸಾಕು? 3 kg ಸಾಕು ಸರ್. ಹೆಂಗೆ ಇದು ನೇರ ಬಿತ್ತನೆ ಮಾಡ್ತೀರಾ ಇಲ್ಲ ಸಸಿ ಮಾಡಿ ನಾಟಿ ಮಾಡೋದು? ಇಲ್ಲ ಸರ್, ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂತೀವಿ ಸರ್. ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಉಳುಮೆ ಮಾಡಿರ್ತೀವಲ್ಲ, ಅದು ಉಗ್ಬಿಟ್ಟು ಆಮೇಲೆ ಕೊಲ್ಡ್ ಹೊಡೆದ್ ಬಿಡ್ತೀವಿ ಸರ್. ಅಂದ್ರೆ ಸಾಲು ಬಿತ್ತನೆ ಮಾಡೋದಿಲ್ಲ? ಮಾಡಲ್ಲ ಮಾಡ ಸರ್. ಉಗಿಯೋದ ಸರ್. ಇದ್ರ ಜೊತೆ DAP ಜೊತೆಗೆ ಸೇರಿಸಿ ಚೆಲ್ತೀವಿ ಸರ್. ಬ್ರಾಡ್ಕಾಸ್ಟಿಂಗ್ ಅಂತ ಹೇಳ್ತಾರೆ, ನೇರ ಒಂದು ಬಿತ್ತನೆ ಅಂತ ಬಿತ್ತ. ಈ ಇದರಿಂದ ಬೀಜದ ಪ್ರಮಾಣ ಜಾಸ್ತಿ ಬೇಕಾಗಲ್ಲ. ಹಿಂಗ್ ಉಗಿದು ಇದು ಮಾಡಿದ್ರೆ ಕರೆಕ್ಟ್ ಹಾಕೊಂತೀವಿ ಸರ್. ಚೂಡಿಮೆ ಒಂದ್ 5 ಸೇರ್ ಗೊಬ್ಬರ ಹಾಕೊಂಡ್ರೆ 1/2 kg ಇದು ಹಾಕೊಂತೀವಿ ಸರ್. ನೀರುಳ್ಳಿ ಹಾಕ್ತೀವಿ ಸರ್. ಅದಕ್ಕೆ ಎಷ್ಟೊತ್ತ 1/4 ಎಕರೆ ಲೆಕ್ಕ ಹಾಕೊಂತೀವಿ ಸರ್. 1/4 ಎಕರೆ 1/2 ಎಕರೆ ಲೆಕ್ಕ ಹಾಕೊಂತೀವಿ ಸರ್. ಆಮೇಲೆ 3 ಪ್ಯಾಕೆಟ್ ತಂದಿರು, 1/2 ಎಕರೆ 3 ಪ್ಯಾಕೆಟ್ ಹಾಕ್ಬಿಡ್ತೀವಿ ಸರ್. ಅವಾಗ ಕರೆಕ್ಟ್ ಚೆನ್ನಾಗಿ ಹುಟ್ಟಿರ್ತಾ ಸರ್. ಮೇಲೆ ಬಿದ್ದಿರೋದು ಬೀಜಗಳನ್ನ ಇರುವೆ ಮತ್ತೆ ಕಾಗೆ ಆಮೇಲೆ ಬೇರೆ ಮಿಕ್ಸ್ ಮಾಡ್ಬಿಡ್ತೀವಿ ಸರ್. ಬೋರೆಟ್ ಮಿಕ್ಸ್ ಮಾಡ್ತಿರ್ತೀವಿ. ಆಮೇಲೆ ಚೆನ್ನಾಗಿ ಇದ್ ಮಾಡ್ಬಿಡ್ತೀವಿ, ನೀರ್ ಹೊಡೆದ್ ಬಿಡ್ತೀವಿ ಸರ್. ಅಷ್ಟೊಳಗೆ ನೀರ್ ಹೊಡೆದ ತಕ್ಷಣ ಆಮೇಲೆ ಬಿಡ್ತೀವಿ. ಇನ್ನು ಔಷಧಿ ಹೊಡೆದು ಹೊಡಿತೀವಲ್ಲ ಸರ್. ಮೊಳಕೆ ಬಂದಾದ್ಮೇಲೆ ಏನ್ ಸಮಸ್ಯೆ ಆಗಲ್ಲ? ಸಮಸ್ಯೆ ಆಗಲ್ಲ ಸರ್. ಇದು ಎಷ್ಟು ನೀರಿನ ನಿರ್ವಹಣೆಗೆ ಬಂದ್ರೆ ಜಮೀನಲ್ಲಿ ತೇವಾಂಶ ನೋಡ್ಕೊಂಡು ನೀರ್ ಕೊಡ್ತೀರಾ ಇಲ್ಲ ಹಂಗೆ ಇದ್ ಮಾಡ್ತೀರಾ? ಇಲ್ಲ ತೇವಾಂಶ ಸರ್. ಈಗ ಒಂದಿನ ಬಿಟ್ರೆ ಒಂದಿನ ಗ್ಯಾಪ್ ಬಿಡ್ತೀವಿ ಸರ್. ಒಂದಿನ 2 ದಿನ ಗ್ಯಾಪ್ ಬಿಟ್ಟು ಆಮೇಲೆ ಕಂಟಿನ್ಯೂ ಹೊಡಿತೀವಿ ಸರ್. ಈಗ ಅದಕ್ಕೆ ಆಮೇಲೆ ದೊಡ್ಡ ಕಾತ ಅಂದ್ರೆ ಒಂದ್ 3 ದಿನ 4 ದಿನ ಒಂದ್ ಟೈಮ್ ನೀರ್ ಬಿಡ್ತೀವಿ ಸರ್. ಈಗ ಗೆಡ್ಡೆ ಹೊಡಿಲಿ ಅಂತ ಒಂದೇ ಪಟ್ಟಿ ಜಾಸ್ತಿ ನೀರ್ ಬಿಟ್ರೆ ಜೋಗ ಆಗ್ಬಿಡ್ತೈತಿ, ಆಮೇಲೆ ಗೆಡ್ಡೆ ಹೊಡೆಯಲ್ಲ ಅಂತ ಮಾಡ್ತೀವಿ ಸರ್. ಒಂದ್ ಟೈಮ್ ಔಷಧಿ ಹೊಡಿತೀವಿ, ಕಳೆ ಔಷಧಿ ಹೊಡಿತೀವ ಸರ್. ಅಜ್ಜೆ ಕೋವೆಲ್ಲ ಇರ್ತಾವಂತ ಹೊಡಿತೀವಿ ಸರ್. ಎರಡು ಟೈಮ್ ಒಂದ್ ಟೈಮ್ ಔಷಧಿ ಹೊಡೆದ್ರೆ ಹೋಗ್ಲಿದ್ರೆ ಇನ್ನೊಂದ್ ಟೈಮ್ ಹೊಡೆದ್ಬಿಡ್ತೀವಿ ಸರ್. ಆಮೇಲೆ ಚೆನ್ನಾಗಿ ಹುಟ್ಟಲ್ಲ ಸರ್. ಅದು ಕಾಲ ಹೋಗ್ಲಿಲ್ಲ ಅಂದ್ರೆ ರೈತರು ಕರ್ಕೊಂಡು ಹೋಗಿ ಮಹಿಳೆ ಕರ್ಕೊಂಡು ಹೋಗಿ ಕೈಯಿಂದ ತರಿಸ್ತೀವಿ ಸರ್. ಆಮೇಲೆ ಮತ್ತೆ ಗೊಬ್ಬರ ಏನ್ ಕೊಡ್ತೀರಿ? ಬೀರ್ಯ ಗೊಬ್ಬರ ಕಮ್ಮಿ ಪ್ರಮಾಣ ಕೊಡ್ತೀವಿ ಸರ್. ಆಮೇಲೆ 10-26 ಕೊಡ್ತೀವಿ. ಆಮೇಲೆ ಪೊಟಾಶ್ ಕೊಡ್ತೀವಿ ಸರ್. ಅದ ಮೂರೇ ಗೊಬ್ಬರ ಕೊಡೋ ಸರ್. ಬಂದ್ರೆ ಬಂದ್ಬಿಡ್ತದೆ. ಬಂದ್ಬಿಡುತ್ತೆ ಸರ್. ಇದು ಈರುಳ್ಳಿ ಗಡ್ಡೆಗೋಸ್ಕರ ಬೀಜಕ್ಕೋಸ್ಕರ ಮಾಡದ್ ನೀವು? ಇದು ಮನೆಗೆ ಬಸ್ಸಕ್ಕೋಸ್ಕರ ಸರ್. ಮನೆಗೋಸ್ಕರ ಸರ್. ಎಲ್ಲರಿಗೂ ಇಲ್ಲೇ ರೈತರು ತಗೊಂತಾರೆ ಸರ್ ನಮ್ಮ ಹತ್ರನೇ. ಊರಲ್ಲೇ ಇದು ಮಾರಾಟ ಆಯ್ತದೆ? ಮಾರಾಟ ಮಾರಾಟ ಆಯ್ತದೆ ಸರ್. ಈಗ ಮಾರ್ಕೆಟ್ ರೇಟ್ ಇದಕ್ಕಿಂತ ನಾವೇನ್ ಮಾಡ್ತೀವಿ ಸರ್, ಒಂದ್ 5 ರೂಪಾಯಿ ಕಮ್ಮಿ ತಗೊಂತಾರ. ಈಗ ಮಾರ್ಕೆಟಿಂಗ್ ಹೋಗ್ತಾರೋ ಬದಲಿಗೆ ಜನಕ್ಕೆ ಇಲ್ಲೇ ತಗೊಂತಾರ ಸರ್. ನಾವು ಇಷ್ಟು ವರ್ಷ ಬೆಳೆದ್ರು ಮಾರ್ಕೆಟಿಗೆ ಒಯ್ದಿಲ್ಲ ಸರ್. ನಮ್ಮ ಇಲ್ಲೇ ಜನ ತಗೊಂಡೋಗ್ತಾರ ಸರ್. ಈಗ 15 ರೂಪಾಯಿ 20 ರೂಪಾಯಿ ಕೆಜಿ ಅಂದ್ರೆ ನಾವು 15 ರೂಪಾಯಿದಾಗ ಇಲ್ಲೇ ಕೊಟ್ಬಿಡ್ತೀವಿ ಸರ್. 5 ರೂಪಾಯಿ ಇಲ್ಲೇ ರೈತರು ಇದಾಗ್ಲಿ ಅಂತ ಹೇಳಿ ಅವರಿಗೆ ಸಿಗ್ಲಿ ಅಂತ. ಯಾಕಂದ್ರೆ ಇದು ಈ ಮಧ್ಯವರ್ತಿಗಳೇ ಸಿಗೋ ಬದಲಿಗೆ ಗ್ರಾಹಕರು ಸಂತೋಷದಿಂದ ತಗೊಳ್ತಾರೆ, ಕಡಿಮೆ ರೇಟ್ ಅಂತ ಹೇಳಿ ಆಯ್ತು. ಆಮೇಲೆ ನಿಮಗೂ ಸಂತೋಷ ಇರ್ತದೆ. ಇಲ್ಲಿ ಯಾವ್ದು ಒಂದು ಸಾಗಣೆ ವೆಚ್ಚ ಬೇಕಾಗಿಲ್ಲ, ಯಾರಿಗೆ ದಲ್ಲಾಳಿಗೆ ಕೊಡಬೇಕಾಗಿಲ್ಲ. ಹಾಗಾಗಿ ನಿಮಗೂ ಇದರಿಂದ ಒಂದು ಲಾಭ ಅಂತ ಲಾಭ ಅಂದ್ರೆ ಸರ್, ಈಗ ನಾವು ಮಾರ್ಕೆಟ್ ಹೋಗ್ತೀವಿ ಸರ್. ಈಗ ಮಾರ್ಕೆಟ್ ಅಲ್ಲಿ 15-20 ರೂಪಾಯಿ ಇದ್ರೆ ನಮ್ಮ ಹತ್ರ 5 ರೂಪಾಯಿ ತಗೊಂತಾರೆ ಸರ್. ಅವಾಗ ನಾವೇನ್ ಮಾಡ್ತೀವಿ, ಇಲ್ಲೇ ಮಾರಿದ್ರೆ 5 ರೂಪಾಯಿ ಕಮ್ಮಿ ಕೊಟ್ಟರೆ ರೈತರು ತಗೊಂತಾರ ಅಂತ ನಾವು ಭರವಸೆ ಕೊಟ್ಟು ನಾವು ನಮಗೆ ಸಂತೋಷ ಇರ್ತದೆ ಸರ್. ಅವರಿಗೂ ಕೊಟ್ಟಂಗೆ ಸಂತೋಷ ಇರ್ತದೆ, ನಾವು ಮಾರಿದ್ವಿ ಅಂತ ಸಂತೋಷ ಇರ್ತದೆ ಸರ್. ನಮಗೆ ಅವ್ರು ಸಂತೋಷ ತಗೊಂತಾರೆ. 5 ರೂಪಾಯಿ ಸಿಗ್ತಲ್ಲ ದೊಡ್ಡ ದೊಡ್ಡ, ಅವ್ರು ಚಿಕ್ಕ ಗಡ್ಡೆನೆ 15 ರೂಪಾಯಿ ಮಾಡ್ತಾರೆ ಸರ್. ನಾವು ದೊಡ್ಡ ಸಾರ ಸುಟ್ಟು 15-20 ರೂಪಾಯಿ ಮಾರ್ಬಿಡ್ತೀವಿ ಸರ್. ಈಗ ಹಿಂಗ ಆರ್ ಲೆಕ್ಕಕ್ಕೆ ಈಗ 100 ರೂಪಾಯಿ ಇತ್ತಂದ್ರೆ ನಾವು ಅದ್ರ 25 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀವಿ ಇಲ್ಲಿ ಮಾರ್ಕೆಟ್ ರೇಟ್ಗಿಂತ. ರೈತರು ಪಾಪ ಅವ್ರು ಸಂತೋಷ ಇರ್ತಾರ, ಅಲ್ಲಿಂದ ಇಲ್ಲಿಂದ ಶಿಗಾರ್ ಹೋಗ್ಬೇಕು. ನಿಮ್ಗೇನು ಮತ್ತೆ ಅದ್ರ ಏನು ಎಕ್ಸ್ಟ್ರಾ ಖರ್ಚು ಬರೋದಿಲ್ಲ? ಇಲ್ಲ ಇಲ್ಲ ಇಲ್ಲ ಸರ್, ಸ್ವಂತ ಟ್ಯಾಟ್ರಿ ಇದೆ ಸರ್. ಟ್ಯಾಟ್ರಿ ಮೇಲೆ ಇಟ್ಕೊಂಡು ಒಂದ್ 2 ಹಳ್ಳಿ ತೀರಿದ್ರೆ ಮುಗಿದ್ ಸರ್. ನಾವೇ ಇದೇ ಹಳ್ಳಿ, ನಮ್ಮ ಅಕ್ಕಪಕ್ಕನ ಹಳ್ಳಿ ಪಕ್ಕದ ಒಂದು ಊರುಗಳಲ್ಲಿ. ನಿಮ್ಮ ಜಮೀನು ಕೂಡ ಈ ರೈಲ್ವೆ ಇಲಾಖೆಗೆ ಹೋಗಿದೆಯಾ? ಹೋಗಿದೆ ಸರ್, ನಮ್ಮಲ್ಲೂ 1 ಎಕರೆ ಹೋಗಿದೆ ಸರ್. ನಮ್ದು ತೋಟನೇ ಹೋಗಿದೆ ಸರ್. ಅಡಿಕೆ ತೋಟ? ಅಡಿಕೆ ತೋಟನೇ ಸರ್. ಒಂದ್ ಗಿಡಕ್ಕೆ ನಾನು ಎಷ್ಟು 350 ರೂಪಾಯಿ ಹಾಕಿದಾರ ಸರ್. ಆಮೇಲೆ ಹೊಲದ್ದು 5 ಲಕ್ಷ ಹಾಕಿದಾರ ಸರ್. ನಮ್ದು ಎರೆ ಜಮೀನ್ ಸರ್. ನಿಮ್ ಬೇಡಿಕೆ ಏನಿದೆ ಈಗ? ನಮ್ ಬೇಡಿಕೆ ಅಂದ್ರೆ ಸರ್, ಜಮೀನು ನಮಗೆ ಬೇರೆ ಕಡೆ ಕೊಡ್ರಿ ಅಂತ ಅಂದ್ವಿ. ಅದು ಇಲ್ಲ, ನಿಮ್ ಜಮೀನ್ ಸಿಗಲ್ಲ, ಹಂಗೆ ಅಮೌಂಟ್ ಹಾಕಿರ್ತೀವಿ, ಅಮೌಂಟ್ ತಗೊಳ್ರಿ ಇಲ್ಲಿದ್ರೆ ಬಿಡ್ರಿ ಅಂತ ಅಂದ್ರು ಸರ್ ನಮಗೆ. ಆಮೇಲೆ ಕೋಟಿ ಹಾಕಿದ್ವಿ ಸರ್ ನಾವು. ಆಮೇಲೆ ಈಗ ಉದ್ಯೋಗ ಕೊಡಿಸೋದು, ಒಂದು ಕುಟುಂಬದಿಂದ ಒಬ್ರಿಗಾದ್ರೂ ಉದ್ಯೋಗ ಕೊಡ್ಬೇಕು ಅಂತ ಹೇಳಿದ್ವಿ ಸರ್. ಹಂಗೆಲ್ಲ ಕೊಡ್ಕೊಂತ ಹೋದ್ರೆ ಇಡೀ ಕೆಲಸನೇ ಇಡೀ ಊರವ್ರಿಗೆ ಕೊಟ್ಬಿಟ್ರೆ ನಾವು ಬೇರೆ ಕಡೆ ಓದಿರೋರು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ನಮ್ಗೆ ಉದ್ಯೋಗ ಬೇಡ, ಏನು ಕ್ಲಾಸ್ ಒನ್ ಆಫೀಸರ್ ಬೇಡ ನಮ್ಗೆ. ಅದ್ರಲ್ಲಿ ಏನಾದ್ರೂ ಕಸ ಹೊಡೆಯೋದು, ನಮಗೆ ಕಸ ಹೊಡೆಯೋದು, ಏನಾದ್ರು ಜವಾನ ಕೆಲಸ ಕೊಡ್ರಿ ಕೊಡ್ರಿ ಅಂತ ಬೇಡಿಕೆ ಇಟ್ವಿ ಸರ್ ನಾವು. ಅವೆಲ್ಲ ನೋಡೋಣ ಅಂತ ಆಮೇಲೆ ಫಸ್ಟ್ ಹೋಗ್ಲಿ, ರೈಲ್ ಹೋಗ್ಲಿ ಅಂತ ಅಂದ್ರು ಸರ್ ಅವರು. ನಿಮಗೆ ಅವಶ್ಯಕತೆ ಅಲ್ಲ ವ್ಯಾಪಾರ ಮಾಡಕ್ಕೆ, ನಿಮ್ಮವ್ರಿಗೆ ಒಂದು ರೈಲ್ ಹೋದ್ರೆ ಒಳ್ಳೇದಲ್ಲ ಅಂತ ಅಂದ್ರು ಸರ್. ನಮಗೇನ್ ಒಳ್ಳೇದು ಸರ್ ಅದು? ನಮಗೇನ್ ಗೊತ್ತಾ, ಯಾವಾಗ ಹೋದ್ರೆ ಶಿವಮೊಗ್ಗ ಹತ್ತು ಹೋಗ್ತೀವಿ ಹೋಗ್ತೀವಿ ಸರ್. ಹಬ್ಬ ಹರಿದಿನಕ್ಕೂ ಅದು ಬಿಸ್ನೆಸ್ ಮ್ಯಾನಿಗೆ ಮತ್ತೆ ಯಾವ್ದೇ ವ್ಯಾಪಾರ ಮಾಡೋರಿಗೆ ಸರ್ ಅದು ವ್ಯಾಪಾರ ಮಾಡೋರಿಗೆ ಅನುಕೂಲ ಇದು. ನಮಗೆ ನಮ್ಮಂತವರಿಗೆಲ್ಲ ಯೂಸ್ ಇಲ್ಲ ಸರ್. ಬಸ್ ಇರ್ತೈತಿ, ಬಸ್ ಹೋಗ್ತೈತಿ, ಬೈಕ್ ನ ಹೋಗ್ತೀವಿ ಸರ್. ಅಲ್ಲ ನಾವೇನ್ ಬೆಂಗಳೂರು ಹೋಗ್ಬೇಕಂತ ಇಲ್ಲ ಸರ್. ಶಿವಮೊಗ್ಗ ಶಿಗಾರ್ಪ ಇದ್ಬಿಟ್ರೆ ಸರ್ ನಮ್ ಜೀವನ ಅಷ್ಟೇ ಸರ್. ನಮ್ದು ಮನೆಗೆ ನಮ್ಮಲ್ಲಿ ನಾವು ಇಬ್ಬರಣ್ಣ ತಮ್ಮ ಸರ್ ನಮ್ಮಲ್ಲಿ ಅದೇ 3-4 ಎಕರೆ ಜಮೀನು ಇದೆ ಸರ್, ಅದರಲ್ಲಿ 1.5 ಎಕರೆ ಜಮೀನು ಹೋದ್ರೆ ನಾವು ಏನ್ ಮಾಡೋದಂತ ನಮಗೆ ಚಿಕ್ಕಪ್ಪ ನಮ್ಮ ಅಪ್ಪಾಜಿಯವರು ಅಣ್ಣ ತಮ್ಮರು 3 ಜನ ಮಕ್ಕಳು, 3 ಜನ ಮಕ್ಕಳಿಗೆ 4 ಎಕರೆ ಜಮೀನು ಎಲ್ಲಾಗ್ತದೆ ಸರ್ ನಮಗೆ? ಅದರ 1 ಎಕರೆ ಹೋದ ಸರ್, ಅದು ಎರಡು ಬೋರ್ ಹೋಗಿದೆ ಸರ್, ಅದರಲ್ಲಿ 2 ಬೋರ್ ಹೋಗಿದೆ, ಪೈಪ್ ಲೈನ್ ಮಾಡಿರೋದಿಲ್ಲ, ಆ ನೀರು ಹೊಡ್ಕೊಳಕ್ಕೂ ಬಿಡಾಗತ್ತಿಲ್ಲ ಸರ್ ನಮಗೆ. ಅಲ್ಲ, ಈ ಒಂದು ಕುರಿತು ನಿಮ್ಮ ಸ್ಥಳೀಯ MLA ಈಗ ಸಂಸದರಂತೂ ಅವ್ರು ಹೇಳ್ತಾರೆ, ಆದ್ರೂ ಈಗ ಕೇಂದ್ರ ಸರ್ಕಾರವನ್ನ ಸಂಬಂಧಪಟ್ಟಿದ ಅಧಿಕಾರಿ ಅಂದ್ರೆ ಸಂಬಂಧಪಟ್ಟಿದ್ರು, ಈಗ ಇದಕ್ಕೆ ಸಂಬಂಧಪಟ್ಟವ್ರು ನಿತಿನ್ ಗಡ್ಕರಿ ಅಲ್ವಾ, ನಿತಿನ್ ಗಡ್ಕರಿ ಆಮೇಲೆ ಈಗ ಅಶ್ವಿನಿ ವೈಷ್ಣವ್, ಅಂದ್ರೆ ಈ ಒಂದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿದ ಒಂದು ಮಂತ್ರಿ ಅಂತಂದ್ರೆ ಅಶ್ವಿನಿ ವೈಷ್ಣವ್, ಆಮೇಲೆ ರೋಡಿಗೆ ಸಂಬಂಧಪಟ್ಟನವರು ನಿತಿನ್ ಗಡ್ಕರಿ. ಈ ಒಂದು ವಿಚಾರನ ಯಾಕೆ ಅವರ ಒಂದು ಮುಖಾಂತರ ತಾವು ತಿಳಿಸಬಹುದಲ್ಲ? ತಿಳಿಸಿದ್ರೆ ಸರ್ ಇಲ್ಲಿ ಬಂದ್ರೆ ಮಾತಾಡ್ತೀವಿ ಸರ್, ನಾವ್ ಇಲ್ಲಿ ಬಂದ್ರೆ ನಿಮ್ಗೆ ಮಾಡಿಸ್ತೀವಿ ತಗೊಳ್ರಿ, ನೋಡೋಣ ಮುಂದೆ ಏನಾಗ್ತದೆ ಅಂತ ನೋಡೋಣ ಅಂತ ಸರ್ ಬಂದಾಗ ಸಂಸದರು ಅಂತ ಹೇಳ್ತಾರೆ, ಸಂಸದ ರಂಗ ಅಂತ ಸರ್. ಈಗ ಬರ್ತತಿ ಅನುದಾನ ಏನು ಹಾಕ್ಸ್ತಿವಿ ಬೇಕಾರೆ ಅಂತ ಅಂತಾರ ಸರ್, ಅನುದಾನ ಎಲ್ಲ ಹಾಕ್ಸೇ ಒಂದ್ ಟೈಮ್ ರೈಲ್ ಹೋತಂದ್ರೆ ಮುಗ್ದು ಸರ್, ಅದು ರೈತರ ಹಂಗೆ ಒದ್ದಾಡ್ಕೊಂತ ಇರ್ಬೇಕು, ಜಮೀನ್ ಇಲ್ದಂಗೆ ಬೇರೆ ಕಡೆ ಜಮೀನ್ ಕೊಡಂದ್ರೆ ಕೊಡಲ್ಲ ಸರ್, ಇದೇ ಮಾಡ್ಕೊಂತ ಹೋಗ್ತಾರೆ ಸರ್. ರೈಲ್ ನಮಗೆ ಅವಶ್ಯತೆ ಇಲ್ಲ ಸರ್, ಹೇಳ್ಬೇಕಂದ್ರೆ ಈ ಭಾಗದಲ್ಲಿ ಅವಶ್ಯತೆ ಇಲ್ಲೇ ಇಲ್ಲ ನಮಗೆ ಸರ್. ಸುಮ್ನೆ ಈಗ ಹತ್ರ ಶಿವಮೊಗ್ಗ ಇದೆ ಸರ್, ಏನೇ ಮಾಡ್ಬೇಕು ಅಂದ್ರೆ ರಾಣೆಬೆನ್ನೂರು ಇದೆ ಸರ್, ಹಾವೇರಿ ಎಲ್ಲ ಇದೆ ಸರ್, ದಾವಣಗೆರೆ ಎಲ್ಲ ಇದೆ ಸರ್. ನಾವು ವ್ಯಾಪಾರ ಹೋಗ್ಬೇಕಂದ್ರೆ ಶೇಂಗಾ ಎಲ್ಲಾರು ಬ್ಯಾಸಿಗೆ ಬೆಳೆ ಹಾಕಿದ್ರೆ ದಾವಣಗೆರೆ ಹೋಯ್ತೀವಿ ಸರ್ ನಾವು, ಅದು ಟ್ರ್ಯಾಕ್ಟರ್ ಅಲ್ಲೇ ಹೋಯ್ತೀವಿ ಸರ್. ನಿಮ್ಮೂರಿಂದ ಆ ಕಡೆ ಗಾಡಿ ಹೋಗ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಹೋಗ್ತೀವಿ ಸರ್. ಇಲ್ಲಿಂದಾನೇ ಹೋಗ್ಬೇಕಂದ್ರೆ ದಾವಣಗೆರೆ ಹೋಗಕ್ಕಾಗಲ್ಲ ಸರ್, ರೈಲ್ ಹಾಕೊಂಡು ಹೋಗಕ್ಕಾಗಲ್ಲ ಸರ್ ರೈತರು, ಏನು ಹಾಕೊಂಡು ಹೋಗಕ್ಕಾಗಲ್ಲ. ರೈಲ್ ಅಂದ್ರೆ ಅದೇ ಜೋಳ ಹಾಕೊಂಡ್ರ ಗೂಡ್ಸ್ ಗಾಡಿ ಬರ್ತವೆ, ಹೇರ್ಕೊಂಡು ಹೋಗ್ತಾವ ವ್ಯಾಪಾರದಾರ್ಗಳು, ಅಂತವ್ರಿಗೆ ಒಳ್ಳೇದ್ ಮಾಡ್ತಾರೆ ಸರ್. ನಮ್ಮಂತವ್ರಿಗೆ ಒಳ್ಳೇದಿಲ್ಲ. ಬಗರುಕುಮ್ ಆ ಕಡೆ ಜಾಸ್ತಿ ಬಗರುಕುಮ್ ಇಲ್ಲ ಸರ್ ನಮ್ಮಲ್ಲಿ, ನಾವೆಲ್ಲ ಯೂಸ್ ಮಾಡಿ ಪಟ್ಟ ಜಮೀನು ಮಾಡಕ್ ಹೋಗಿಲ್ಲ ಸರ್, ನಮಗೆ ಹೆದರ್ಕಿ ಸರ್. ನಮಗೆ ಈಗ ಅಧಿಕಾರಿಗಳು ಬಂದು ಹೊಡೆಯೋದು ಮಾಡ್ತಾರೆ, ಜಾತಿ ಬೇಕಂತ ಮಾಡ್ಲಿಲ್ಲ ಸರ್. ಅಜ್ಜ ಏನ್ ಮಾಡಿದಾರೆ ಅದೇ ಆಸ್ತಿನ ಎಲ್ಲರೂ ಇರೋ ಸರ್. ಒಟ್ಟಾರೆ ನಿಮ್ಮ ಕೃಷಿ ಅನುಭವ ಏನ್ ಅನ್ಸುತ್ತೆ? ಯುವ ರೈತರಿದ್ರಿ, ಆಮೇಲೆ ಯುವಕರು ಏನು ನಮ್ಮ ಪಟ್ಟಣಕ್ಕೆ ಹೋಯ್ತಾರೆ, ಬೆಂಗಳೂರು ಅಂತದ್ದು, ಪುಣೆ, ಹೈದರಾಬಾದ್, ಬಾಂಬೆ ಇಲ್ಲಿ ಕೆಲಸ ಮಾಡಕ್ ಹೋಗ್ತಾರೆ, ಏನ್ ಹೇಳ್ತೀರಾ ಅವರಿಗೆ ನೀವು? ಸರ್ ಇಲ್ಲೇ ಕೆಲಸಗಳಿದಾವೆ ಸರ್, ಮಾಡಿದ್ರೆ ಬೇಕಾದಷ್ಟು ಕೆಲಸ ಇದೆ ಸರ್. ಓದಿದ್ರೆ ಬೇಕಾದ್ರೆ ನೌಕರಿಲಿ ಹೋಗ್ಲಿ ಬೇಡ ಅಲ್ಲ ಸರ್. ಇಲ್ಲೇ ಸರ್ ಏನು ಹೆಚ್ಚು ಕಡಿಮೆ 600 ರೂಪಾಯಿ ಕೂಲಿ ಇದೆ ಸರ್ ನಮ್ಮಲ್ಲಿ. ಹಳ್ಳಿಯಲ್ಲಿ ನೀರು ಫ್ರೀ ಸಿಗ್ತದೆ, ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಎಲ್ಲಾನು ಸಿಗ್ತದೆ, ಇಲ್ಲೇನು ಜಾಸ್ತಿ ಪ್ರತಿಯೊಂದಕ್ಕೂ ದುಡ್ಡು ಕೊಡ್ಬೇಕಾಗಿಲ್ಲ ಅಲ್ವಾ ಸರ್? ಅಲ್ಲಿ ಹೋದ್ರೆ ಏನ್ ಗೊತ್ತಾ ಸರ್, ಕೆಲಸ ಮಾಡ್ಬೇಕು, ಅಲ್ಲೇ ದುಡಿಬೇಕು, ಅಲ್ಲೇ ಮಾಡ್ಕೊಂಡು ತಿನ್ಬೇಕು ಸರ್. ಎಲ್ಲ ಸರಿ ಹೋಗ್ತತಿ, ಸುಮ್ನೆ ಅಲ್ಲಿ ಹೋಗಿ ಏನ್ ಬಟ್ಟೆ ಹೊಡ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಹೊಡ್ಕೊಂಡು ಇಲ್ಲಿ ಉರಿ ಬಂದ್ರೆ ಅಲ್ಲ ಸರ್, ಅದು ಇಲ್ಲಿ ದುಡಿಬೇಕು ಮಾಡ್ಬೇಕು, ಇಲ್ಲಿ ಮಾಡಿದ್ರೇನೆ ಸಿಗೋದು, ಕೈ ಕೆಸರು ಆದ್ರೆ ಬಾಯಿ ಮೊಸರು, ಅದೇ ಇರೋ ಸರ್. ರೈತರು ಏನ್ ಗೊತ್ತಾ, ನಮ್ಮ ಜೀವನ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಬೆಳೆಸಿದಾರೆ ನಮಗೆ, ಮತ್ತೆ ಈ ಜಮೀನ್ಗಳು ಬಿಟ್ಟು ಹೋಗಿ ನಾವು ಮಾಡಿದ್ರೆ ಏನ್ ಮಣ್ಣು ತಿನ್ಬೇಕಾಗ್ತದೆ ಸರ್. ಇಲ್ಲಿ ಬೆಳೆದ್ರೇನೆ ಸಿಟಿಯವ್ರು ತಿನ್ನೋ ಸರ್, ಬೆಳಿಲಿ ನಾವ್ ಬೆಳಿಲಿ ಯಾರಿತ ಸರ್ ಇಲ್ಲಿ? ಈಗ ತಮ್ಮ ಕುಟುಂಬದಲ್ಲಿ ಎಲ್ಲರೂ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದೀರಿ? ಕೃಷಿಯಲ್ಲೇ ಸರ್, ನಾವು ಕೃಷಿಯಲ್ಲೇ ನಾವು ತೊಡಗಿರೋದು, ಎಲ್ಲರೂ ಬೇರೆ ಎಲ್ಲೂ ಹೋಗೋದಿಲ್ಲ ಸರ್, ಎಲ್ಲರೂ ಕೃಷಿಯಲ್ಲೇ ಸರ್ ನಾವೆಲ್ಲ. ಧನ್ಯವಾದ ಗಿರೀಶ್ ನಾಯಕ್ ಅವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವ ಜೊತೆಗೆ ಏನು ಈಗ ನಿಮಗೆ ಅನ್ಯಾಯ ಆಗಿದೆ, ರೈಲ್ವೆ ಒಂದು ಇಲಾಖೆಯಿಂದ ಜಮೀನು ತಗೊಂಡ್ಬಿಟ್ಟು ಅದಕ್ಕೆ ಸರಿಯಾದ ಸೂಕ್ತ ಪರಿಹಾರ ಕೊಟ್ಟಿಲ್ಲ, ಜೊತೆಗೆ ಏನು ನಿಮ್ಮ ಬೇಡಿಕೆ ಇದೆ, ಒಂದು ಕುಟುಂಬದಿಂದ ಅಟ್ಲೀಸ್ಟ್ ಒಬ್ರಿಗಾದ್ರೂ ಜವಾನ ನೌಕರಿ ಆದರೂ ಕೊಡಿ ಅನ್ನೋ ಒಂದು ಬೇಡಿಕೆ ಇದೆ. ಈ ಬೇಡಿಕೆನ ಆಕಾಶವಾಣಿ ಭದ್ರಾವತಿ ಮೂಲಕ ನಾವು ಕೂಡ ಅವರಿಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳುತ್ತಾ, ಇದುವರೆಗೆ ತಾವು ನಮ್ಮ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮೂಲಕ ತಮ್ಮ ಒಂದು ಅನುಭವ ಹೇಳ್ಕೊಂಡಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೂ ಮೆಕ್ಕೆಜೋಳ, ಈರುಳ್ಳಿ, ಭತ್ತದ ಕೃಷಿ ಈ ಅನುಭವಗಳನ್ನ ಕುರಿತು ಶಿಕಾರಿಪುರ ಹಾರೇಗೊಪ್ಪ ಗ್ರಾಮದ ರೈತರಾದ ಗಿರೀಶ್ ನಾಯ್ಕ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ರೈತ ಬಾಂಧವರೇ, ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಒಂದು ಪರಿಸರ ಗೀತೆಯನ್ನ ಕೇಳೋಣ. ಬನ್ನಿ ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು